ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ಕೇಳಿ, ಇದೇ ತಿಂಗಳ 6ರಂದು ಅರಿಶಿಣ ಹಾಗೂ ಒಣಮೆಣಸಿನಕಾಯಿ ಬೆಳೆಗಳ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ಮಾರುಕಟ್ಟೆ ಅವಕಾಶಗಳು. ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ರೈತರ ತರಬೇತಿ ಕಾರ್ಯಕ್ರಮದ ಬಾನುಲಿ ವರದಿ. ಕೃಷಿಕರ ಸರ್ವತೋಮುಖ ಅಭಿವೃದ್ಧಿಗೆಂದೇ ಸ್ಥಾಪಿತವಾದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಬೀಜ ಘಟಕ, ರೈತ ಹಾಗೂ ಸಿಬ್ಬಂದಿ ತರಬೇತಿ ಕೇಂದ್ರ, ಉತ್ಪಾದಕರ ಸಂಘಗಳ ಉತ್ತೇಜನ ಕೇಂದ್ರ ಹಾಗೂ ಸಿಎಸ್ಎಸ್ ಎಂಐಡಿಎಚ್ ಯೋಜನೆ, ಅಡಕೆ ಮತ್ತು ಸಂಭಾರು ಬೆಳೆಗಳ ಅಭಿವೃದ್ಧಿ ನಿರ್ದೇಶನಾಲಯ ಕ್ಯಾಲಿಕಟ್ ಕೇರಳ ಇವರ ಸಹಯೋಗದಲ್ಲಿ ಅರಿಶಿನ ಮತ್ತು ಒಣಮೆಣಸಿನಕಾಯಿ ಬೆಳೆಗಳಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ಮಾರುಕಟ್ಟೆ ಅವಕಾಶಗಳು. ಈ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮ ಇದೇ ದಿನಾಂಕ 6/2/2025 ಗುರುವಾರ ಬೆಳಗ್ಗೆ 11 ಗಂಟೆಗೆ ರೈತ ಹಾಗೂ ಸಿಬ್ಬಂದಿ ತರಬೇತಿ ಕೇಂದ್ರ, ರೈತ ವಿಕಾಸ ಭವನ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಶ್ರೀಮತಿ ವೀಣಾ ನಾರಾ ಅವರು ಹಾಡಿದ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸಲಾಯಿತು. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ, ಪದುಮನಾಭನ ಪಾದ ಪದುಮ ಮಧುಪವೆಂಬು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಒಲಗ ಮಾಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ, ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳಾನಂದವೆಂಬೋ, ಶೃಂಗಾರ ನೋಡುತ್ತ ಕಂಗಳಾನಂದವೆಂಬೋ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಸಭೆಗೆ ಆಗಮಿಸಿದ ಸರ್ವರನ್ನ ಡಾ ಶಾಂತಪ್ಪ ತಿರುಕನವರ್, ವಿಶೇಷ ಅಧಿಕಾರಿಗಳು, ಬೀಜ ಘಟಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಸ್ವಾಗತ ಮಾಡಿದರು. ನಂತರ ಡಾ ವಸಂತ ಗಾಣಗೇರ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ರೈತ ಹಾಗೂ ಸಿಬ್ಬಂದಿ ತರಬೇತಿ ಕೇಂದ್ರ, ರೈತ ವಿಕಾಸ ಭವನ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಲಾಯಿತು. ನಂತರ ಉದ್ಘಾಟನಾ ಭಾಷಣವನ್ನು ಮಾನ್ಯ ಕುಲಪತಿಗಳು ಡಾ ವಿಷ್ಣುವರ್ಧನ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಮಾಡಿದರು. ಅರಿಶಿನ ಮತ್ತು ಒಣಮೆಣಸಿನಕಾಯಿನ ಈ ಬೆಳೆಗಳಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಜಿಲ್ಲಾ ಮಟ್ಟದ ಒಂದು ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಮತ್ತು ಸಿಎಸ್ಎಸ್ ಎಂಐಡಿಎಚ್ ಯೋಜನೆಯಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗ ತರಬೇತಿ ಕಾರ್ಯಕ್ರಮಗಳನ್ನು ಕೇವಲ ಅರಿಶಿನ ಅಥವಾ ಮೆಣಸಿನಕಾಯಿ ಅಲ್ಲ, ಯಾವುದೇ ಒಂದು ಬೆಳೆಯನ್ನು ನಾವು ಬೆಳೆದಾಗ ಅದಕ್ಕೆ ರೈತರು ಅನುಭವಿಸ್ತಕ್ಕಂಥ ಸಮಸ್ಯೆ ಅಂದರೆ ಮುಖ್ಯವಾಗಿ ಮಾರುಕಟ್ಟೆ ಸಮಸ್ಯೆ. ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ದೇಶದ ಯಾವುದೇ ಭಾಗಕ್ಕೋದ್ರೂ ಪ್ರಮುಖವಾಗಿ, ಯಾಕೆಂದರೆ ಅವರಿಗೆ ರೋಗ ಅಥವಾ ಕೀಟಗಳದ್ದು ಅಥವಾ ಇನ್ಯಾವುದೇ ಉತ್ಪಾದನಾ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತಾಂತ್ರಿಕತೆ ಎಲ್ಲಿದೆ ಅಂತೇಳಿ ಅವರು ಹುಡುಕೊಂಡೋಗಿ ತಾಂತ್ರಿಕತೆಯನ್ನು ತಗೊಂಬಂದು ಅಳವಡಿಸ್ಕೊಂಡು ಬೆಳೀತಾರೆ. ಆದರೆ ಇವತ್ತು ಆ ಒಂದು ಬೆಳೆದಂಥ ಬೆಳೆಗೆ ಸರಿಯಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಥವಾ ಮಾರುಕಟ್ಟೆ ಸಿಗದೇ ಇರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ನಾವು ಮೆಣಸಿನಕಾಯಿ ಮತ್ತು ಅರಿಶಿನ ಈ ಎರಡೂ ಬೆಳೆಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಬೆಳೆಗಳು. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಅರಿಶಿನವನ್ನ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅದನ್ನ ಸಂಸ್ಕರಿಸಿ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಈ ಪ್ರಮುಖ ಬೆಳೆಗಳು. ಈ ನಿಟ್ಟಿನಲ್ಲಿ ಅದರ ಒಂದು ಯಾವ ರೀತಿ ಉತ್ಪಾದನೆಯನ್ನ ನಾವು ಇನ್ನೂ ಹೆಚ್ಚಿಗೆ ಮಾಡಬೇಕು. ಈಗ ಆಂಧ್ರಪ್ರದೇಶದಲ್ಲಿ ಜಾಸ್ತಿ ಮೆಣಸಿನಕಾಯಿಗಳನ್ನ ಬೆಳೀತಾರೆ, ಅಲ್ಲಿ 30 ಕ್ವಿಂಟಲ್ ಸರಾಸರಿ ಈಳು ಬರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ 15 ಕ್ವಿಂಟಲ್ ಸರಾಸರಿ ಈಳು, ಅಷ್ಟು ಪೂರ್ತಿ ಎಲ್ಲರೂ ತೋಣಕ್ಕಾಗ್ತಾ ಇಲ್ಲ. ಈ ಮೆಣಸಿನಕಾಯಿ ಬೆಳೆತಕ್ಕಂಥ ಇದರಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ನಾವು ಈಗ ಯಾವ ಒಂದು ತಳಿಯನ್ನ ಅಥವಾ ಎಂಥ ದೇಶಕ್ಕೆ ನಾವು ರಫ್ತು ಮಾಡಬೇಕಾದ್ರೆ ಇಂಥ ಒಂದು ಗುಣಮಟ್ಟ ಇರಬೇಕು, ಅಥವಾ ನೀವು ಈ ರೀತಿ ಕೊಯ್ಲು ಮಾಡಿ ಈ ರೀತಿ ನಮಗೆ ಮಿನಿಮಲ್ ಪ್ರೋಸೆಸ್ ಮಾಡೋದು ಅಥವಾ ಯಾವ ರೀತಿ ಮಾಡಬೇಕು ಅವರ ಒಂದು ರಿಕ್ವೈರ್ಮೆಂಟ್ ಅನ್ನ ನಿಮಗೆ ಹೇಳಿದಾಗ ನೀವು ಸಹ ಅದರ ಅನುಗುಣವಾಗಿ ಬೆಳೆದು ಅಥವಾ ಮಿನಿಮಲ್ ಪ್ರೋಸೆಸ್ ಮಾಡಿದಾಗ ಉತ್ತಮ ನಿಮಗೆ ರೇಟ್ ಸಿಗ್ತಕ್ಕಂಥದ್ದು, ಅಥವಾ ಸಂಸ್ಕರಿಸಿ ಅವರಿಗೆ ಕೊಟ್ಟಾಗ ಇನ್ನೂ ಹೆಚ್ಚು ಬೆಳೆ ಅಥವಾ ಆದಾಯ ಸಿಗಬಹುದು ಅನ್ನೋದನ್ನ ಈ ನಾವು ಉದ್ಯಮೆದಾರರು ರೈತರು ನಾವು ಸೇರ್ಕೊಂಡಾಗ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಯಬಹುದು ಅನ್ನೋದ ನಿಟ್ಟಿನಲ್ಲಿ ಸಂಸ್ಕರಣೆ ಮಾಡೋದಾಗ್ಲಿ ಉತ್ಪಾದನಾ ವೆಚ್ಚವನ್ನು ಮಾಡ್ಕೊಳ್ಳೋದಾಗ್ಲಿ ಅಥವಾ ಸರ್ಕಾರದ ಇತರ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೂ ಕೂಡ ಇದು ಸಹಾಯ ಆಗ್ತದೆ. ಅದರಿಂದ ಈ ಎಲ್ಲ ರೀತಿಯಲ್ಲೂ ಈ ಒಂದು ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳಿ. ಇದಾದ ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಿಆರ್ ಗಿರೀಶ್, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಂಭಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಇವರು ಮಾತನಾಡಿದರು. ಭಾರತ ದೇಶ ಸಂಭಾರು ಬೆಳೆಗಳನ್ನು ಉತ್ಪಾದಿಸುವುದರಲ್ಲಿ, ರಫ್ತು ಮಾಡುವುದರಲ್ಲಿ ಮತ್ತು ಬಳಸುವುದರಲ್ಲಿ ಇದಿಷ್ಟಲ್ಲೂ ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ ಇರತಕ್ಕಂಥ ವೈವಿಧ್ಯಮಯ ವಾತಾವರಣ ಈ ಸಂಭಾರು ಬೆಳೆಗಳನ್ನು ಬೆಳೀಲಿಕ್ಕೆ ಪೂರಕವಾಗಿದೆ. ಸಾಕಷ್ಟು ವೈವಿಧ್ಯಮಯ ಬೆಳೆಗಳನ್ನು ಬೆಳೀಬಹುದು. ವರ್ಲ್ಡ್ ಸ್ಪೈಸ್ ಆರ್ಗನೈಸೇಷನ್ ಅಲ್ಲಿ ಸುಮಾರು 103 ಬೆಳೆಗಳನ್ನ ಸಾಂಬಾರು ಬೆಳೆಗಳು ಅಂತ ನೋಂದಾಯಿಸಲ್ಪಟ್ಟಿವೆ. ಅದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಾಂಬಾರು ಬೆಳೆಗಳನ್ನ ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇದೀವಿ. ನಮ್ಮ ದೇಶದ ವೈವಿಧ್ಯಮಯ ಗುಣಗಳು, ಬೆಳೆ ಬೆಳೆಯೋದಕ್ಕೆ ಇರತಕ್ಕಂಥ ಅವಕಾಶಗಳು ಮತ್ತು ಅವಕಾಶಗಳ ಜೊತೆಗೆ ಅದರಲ್ಲಿ ಸಾಕಷ್ಟು ತೊಂದರೆಗಳು ಇವೆ. ಉತ್ಪಾದನೆಯಲ್ಲಿರಬಹುದು, ಉತ್ಪಾದಕತೆಗೆ ಸಂಬಂಧಪಟ್ಟಂತಿರಬಹುದು, ಮಾರುಕಟ್ಟೆಗೆ ಸಂಬಂಧಪಟ್ಟಂತಿರಬಹುದು, ಬೇರೆ ಬೇರೆ ಹಂತಗಳಲ್ಲಿ ಸಾಂಬಾರು ಬೆಳೆಗಳ ಕುರಿತಂತೆ ಸಾಕಷ್ಟು ನ್ಯೂನತೆಗಳಿವೆ. ಈ ಒಂದು ಏನು ಸಾಧಕ ಬಾಧಕಗಳನ್ನೆಲ್ಲ ಪರಿಶೀಲಿಸಿ ಇದಕ್ಕೆ ಆದಂತಹ ಒಂದು ಸಾಂಸ್ಥಿಕ ವ್ಯವಸ್ಥೆ ಕೊಡಬೇಕು ಅಂತ ಸರ್ಕಾರ ಮನಗಂಡು 2013-14 ಸಾಲಿನಲ್ಲಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಸಂಭಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯನ್ನು ಸರ್ಕಾರದಿಂದ ಸ್ಥಾಪನೆ ಮಾಡಲಾಗಿದೆ. ಭಾರತ ಸರ್ಕಾರದ ವತಿಯಿಂದಲೂ ಒಂದು ಸಂಭಾರು ಮಂಡಳಿ ಇದೆ. ಅದರ ಮುಖ್ಯ ಬೆಳೆ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಏಲಕ್ಕಿ ಬೆಳೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಸ್ಥಾಪನೆ ಆದದ್ದೇ ಕಾಡಮಮ್ ಆಕ್ಟ್ 1983 ಅದು ಸ್ಥಾಪನೆ ಆದದ್ದು. 90ರ ದಶಕದಲ್ಲಿ ಅದನ್ನ ಸಂಭಾರು ಮಂಡಳಿ ಅಂತ ಚೇಂಜ್ ಮಾಡಿದ್ರು. ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಅರಿಶಿನ ಮಂಡಳಿನೂ ಕೂಡ ಸ್ಥಾಪನೆ ಆಗಿದೆ. ಒಣಮೆಣಸಿನಕಾಯಿಗೆ ಸಂಬಂಧಪಟ್ಟಂತೂ ಒಂದು ಮಂಡಳಿಯ ಸ್ಥಾಪನೆ ಆಗುವ ಸಾಧ್ಯತೆಗಳು ಇವೆ. ಏನೇ ಇದ್ರೂ ಈ ಮಂಡಳಿಗಳದ್ದು ನಾವು ಒಂದು ಫೆಸಿಲಿಟೇಟಿಂಗ್ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ರುದ್ರ ವೆರೈಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೀಡ್ಸ್ ಇದೆ, ಅವೈಲೇಬಿಲಿಟಿ ಇದೆ, ಅದನ್ನ ಡಿಸ್ಪೋಸ್ ಮಾಡಲಿಕ್ಕಿದೆ ಅಂತ ಅದನ್ನು ಕೂಡ ನಾವು ಮುಂದಿನ ಆರ್ಥಿಕ ವರ್ಷದಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಒದಗಿಸಿಕೊಡೋದಾದ್ರೆ ಅದನ್ನು ಕೂಡ ನಾವು ಯೂನಿವರ್ಸಿಟಿ ಅವರ ಜೊತೆ ಮಾಡಿ ನಾವು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಮುಖ್ಯ ಅತಿಥಿಗಳ ಭಾಷಣದ ನಂತರ ವೇದಿಕೆಯ ಮೇಲಿನ ಗಣ್ಯರಿಂದ ತಾಂತ್ರಿಕ ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಯಿತು. ನಂತರ ಅಧ್ಯಕ್ಷೀಯ ಭಾಷಣವನ್ನು ಡಾ ಲೋಕೇಶ್ ಎಂಎಸ್, ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು, ಮುಖ್ಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಮಾಡಿದರು. ಈ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಅನೇಕ ತಾಂತ್ರಿಕ ಗೋಷ್ಠಿಗಳು ನಡೆದವು. ಮೊದಲಿಗೆ ಒಣಮೆಣಸಿನಕಾಯಿಯಲ್ಲಿ ಅಧಿಕ ಇಳುವರಿಗಾಗಿ ಆಧುನಿಕ ತಾಂತ್ರಿಕತೆಗಳು, ಈ ಕುರಿತು ಡಾ ಪ್ರಭುದೇವ್ ಅಜ್ಜಪಳವರ್, ಸಹ ಪ್ರಾಧ್ಯಾಪಕರು, ತರಕಾರಿ ವಿಜ್ಞಾನ ತೋಟಗಾರಿಕಾ ಮಹಾವಿದ್ಯಾಲಯ ಶಿರಸಿ ಇವರು ಮಾತನಾಡಿದರು. ನಮ್ಮ ಭಾರತಕ್ಕೆ ಬಹಳ ಮಂದಿ ದಾಳಿ ಮಾಡಿದ್ದು ಅಂದ್ರೆ ಈ ಸಾಂಬಾರು ಪದಾರ್ಥದ ಒಂದು ಸಲುವಾಗಿನ ನಮ್ಮನ್ನು ದೋಚಿಕೊಂಡು ಹೋಗಿದಂತ ಒಂದು ನಿದರ್ಶನಗಳು, ಇತಿಹಾಸಗಳು ನಾವೆಲ್ಲ ಕೇಳಿದೆ. ಸುಮಾರು 70ಕ್ಕಿಂತ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂತ ಒಂದು ದೇಶ, ಅದರಲ್ಲಿ ಈ ಮೆಣಸಿನಕಾಯಿ ಇತ್ತೀಚೆಗೆ ಬಂದದ್ದು. ನಮಗೆ ಅದಕ್ಕಿಂತ ಮೊದಲು ಸಾಕಷ್ಟು ಸಾಂಬಾರು ಪದಾರ್ಥಗಳಂತಂದ್ರೆ ನಾವು ಕರಿಮೆಣಸು ಇರಬಹುದು, ಅರಿಶಿನ ಇರಬಹುದು, ಶುಂಠಿ ಇರಬಹುದು, ಕಾಳುಮೆಣಸು, ಇವೆಲ್ಲ ಸಾಂಬಾರು ಪದಾರ್ಥಗಳು. ಮತ್ತು ಕೊರಿಯಾಂಡ್ರಿ ಧನಿಯಾ ಅಂತ ಹೇಳ್ತೀವಿ, ಇವೆಲ್ಲ ನಮ್ಮ ಪೂರ್ವಜರು ಇಲ್ಲೇ ಹುಟ್ಟಿ ಬೆಳೆದಂತ ಒಂದು ಸಾಂಬಾರು ಪದಾರ್ಥಗಳು. ಇದರ ನಂತರ 1400 ಕೊನೆಗೆ ಈ ಒಂದು ಮೆಣಸಿನಕಾಯಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯ ಮಾಡಿಕೊಟ್ಟರು. ಅದಕ್ಕಿಂತ ಮೊದಲು ನಾವು ಬರೀ ಕಾಳು ಮೆಣಸನ್ನ ಬೆಳೆದು ನಮ್ಮ ಒಂದು ಕಾರಕ್ಕಾಗಿ ಉಪಯೋಗಿಸೋಣ ಒಂದು ಪರಿಕಲ್ಪನೆ ಇತ್ತು, ನಾವು ಅದು ಒಂದು ರೂಢಿ ಇತ್ತು. ಈ ಪೋರ್ಚುಗೀಸರು ಯಾವಾಗ ನಮ್ಮ ಗೋವಾಕ್ಕೆ ಕಾಲಿಟ್ಟರು ಅವಾಗ ಈ ಮೆಣಸಿನಕಾಯಿ ಅವರು ಉಪಯೋಗಕ್ಕೆ ತಂದ್ರು. ಅದರ ನಂತರ ಈ ಭಾರತದಾದ್ಯಂತ ಈ ಒಂದು ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನ್ ನಾವು ಹೇಳ್ತೀವಿ, ಈ ಮೆಣಸಿನಕಾಯಿ ಬೆಳೆ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಮೆಕ್ಸಿಕೋ, ಸೌತ್ ಅಮೆರಿಕಾ. ಒಂದು ಬೆಳೆ ಯಾವ ದೇಶದಲ್ಲಿ ಯಾವ ಭಾಗದಲ್ಲಿ ಹುಟ್ಟಿದೆ ಅನ್ನೋ ಒಂದು ವ್ಯವಸ್ಥೆ ಯಾವ ರೀತಿ ನಾವು ಪರಿಗಣಿಸ್ತೇವೆ ಅಂತಂದ್ರೆ, ಈ ಒಂದು ಬೆಳೆಯಲ್ಲಿ ಸಾಕಷ್ಟು ವೈವಿಧ್ಯತೆ, ಯಾವ ಬೆಳೆಯಲ್ಲಿ ಯಾವ ಪ್ರದೇಶದಾಗ ಇರ್ತದೆ ಆ ಪ್ರದೇಶದೊಳಗೆ ಈ ಒಂದು ಬೆಳೆ ಉದ್ಭವ ಆಗೈತಿ ಅಂತ ಒಂದು ನಾವು ಕ್ರಾಪ್ ಒರಿಜಿನ್ ಅಂತ ಹೇಳ್ತೀವಿ. ಹಿಂಗಾಗಿ ಆ ಒಂದು ಬೆಳೆ ವೈವಿಧ್ಯತೆ ಮೆಕ್ಸಿಕೋದೊಳಗೆ ಹೆಚ್ಚಿಗೆ ಇರೋದ್ರಿಂದ ಈ ಮೆಣಸಿನಕಾಯಿದ್ದು ಈ ಮೆಕ್ಸಿಕೋ ದೇಶದಲ್ಲಿ ಈ ಬೆಳೆ ಉದ್ಭವ ಆಗೈತಿ ಅಂತ ನಮ್ಮ ವೈಜ್ಞಾನಿಕವಾದಂತಹ ಒಂದು ಪ್ರೂವನ್ ಟೆಕ್ನಾಲಜಿ. ಈ ಮೆಣಸಿನಕಾಯಿ ಬೆಳೆಯನ್ನ ಆಯಾ ಪ್ರದೇಶಕ್ಕೆ ತಮ್ಮದೇ ಆದಂತಹ ಒಂದು ಆಯ್ಕೆ ಮಾಡಿಕೊಂಡು ರೈತರು ನೂರಾರು ವರ್ಷಗಳಿಂದ ಬೆಳಕೊಂತ ಬಂದು ಎಲ್ಲಾ ವಾತಾವರಣಕ್ಕೂ ರೈತರ ಆಯ್ಕೆ ಮಾಡಿಕೊಂಡಂತ ತಳಿಗಳನ್ನ ನೂರಾರು ವರ್ಷಗಳಿಂದ ಆಯಾ ಪ್ರದೇಶಕ್ಕೆ ಬೆಳಕೊಂತ ಬರ್ತಾ ಇದ್ದಾರೆ. ಇಂಥ ವೈವಿಧ್ಯಮಯವಾದಂತಹ ತಳಿಗಳು ಈ ಬೆಳೆಯಲ್ಲಿ ಇರೋದ್ರಿಂದ ಎಲ್ಲಾ ಪ್ರದೇಶದೊಳಗೂ ಬೆಳಿಲಿಕ್ಕೆ ಅನುಕೂಲವಾಗಿದೆ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಸಿಗುವಂತ ವೈವಿಧ್ಯತೆಯಾದಂತಹ ಉತ್ಪನ್ನಗಳು ನೀವು ಬೇರೆ ಸಾಂಬಾರ ಪದಾರ್ಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಪುಡಿಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಮತ್ತೆ ಸೌಂದರ್ಯ ವರ್ಧಕಗಳಿಂದ ಹಿಡಿದು ಸಾಕಷ್ಟು ಉದ್ಯಮಗಳು ಈ ಮೆಣಸಿನಕಾಯಿ ಬೆಳೆಗೆ ಅವಲಂಬಿತ ಆಗಿದೆ. ಆಹಾರ ಉದ್ಯಮ, ಸೌಂದರ್ಯ ವರ್ಧಕ ಉದ್ಯಮ ಮತ್ತು ಔಷಧಿ ಉದ್ಯಮ. ಹೀಗಾಗಿ ಮೆಣಸಿನಕಾಯಿಗೆ ಸಾಕಷ್ಟು ಬೆಲೆ ಈಗ ನಾವು ಮಾರುಕಟ್ಟೆಯಲ್ಲಿ ಕಾಣುತ್ತದೆ. ಎರಡನೇ ಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯಕುಮಾರ್ ನಾರಾಯಣಪುರ್, ಸಹ ಪ್ರಾಧ್ಯಾಪಕರು, ತೋಟಪಟ್ಟಿ, ಸಾಂಬಾರು, ಔಷಧಿ, ಸುಗಂಧಿತ ಬೆಳೆಗಳು, ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆ ಇವರು ಅರಿಶಿಣದಲ್ಲಿ ಆಧುನಿಕ ಉತ್ಪಾದನೆ ಮತ್ತು ತಾಂತ್ರಿಕತೆಗಳು ಈ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡಿದರು. ಲಾಭದಾಯಕ ವಾಣಿಜ್ಯ ಬೆಳೆ ಅರಿಶಿಣ, ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದು ಲಾಭದಾಯಕ. ಇದನ್ನ ಕೇವಲ ಅರಿಶಿಣ ಸಾಂಬಾರ್ ಪದಾರ್ಥ ಆಗಿ ಉಪಯೋಗಿಸುವುದಿಲ್ಲ, ಅದರ ಜೊತೆಗೆ ಸಾಕಷ್ಟು ವಿವಿಧ ಉಪಯೋಗಗಳು ಇದೆ ಇದರಲ್ಲಿ. ಔಷಧಿ ಒಳಗೆ ಸೌಂದರ್ಯವರ್ಧಕ, ಅದಕ್ಕಾಗಿ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ. ಕೇವಲ ಸಾಂಬಾರ್ ಪದಾರ್ಥ ಆಗಿ ಉಪಯೋಗಿಸ್ತಿದ್ರೆ ಅಂದ್ರೆ ಇಷ್ಟೊಂದು ಬೇಡಿಕೆ ಇರ್ತಿರಲಿಲ್ಲ. ಅದರ ಜೊತೆಗೆ ಸಾಕಷ್ಟು ಔಷಧಿ ಗುಣಧರ್ಮ ಇದರಲ್ಲಿದೆ. ಪ್ರಮುಖವಾಗಿ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅರಿಶಿಣದಲ್ಲಿದೆ, ಅದಕ್ಕಾಗಿ ಇದಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ ಹಾಲಿನೊಳಗೆ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕೊಂಡು ಕುಡಿದ್ರೆ ಅಂದ್ರೆ ಅದಕ್ಕೆ ಗೋಲ್ಡನ್ ಮಿಲ್ಕ್ ಅಂತಾರೆ. ನಮ್ಮಲ್ಲಿ ಹೆಂಗ್ KMF ಅದಲ್ಲ ಅದೇ ತರ ಕೇರಳದಲ್ಲಿ ಒಂದು KMF ಫೆಡರೇಷನ್ ಇದೆ. ಅವರು ಅರಿಶಿಣ ಭರಿತ ಹಾಲನ್ನೇ ಕೊಡ್ತಾರೆ. ಈಗ ಹೆಂಗ್ ನಮ್ಮಲ್ಲಿ ವೆನಿಲಾ ಫ್ಲೇವರ್ಡ್ ಬೇರೆ ಬೇರೆ ಫ್ಲೇವರ್ಡ್ ಮಿಲ್ಕ್ ಸಿಗ್ತಾವಲ್ಲ ನಂದಿನಿದು, ಅದೇ ತರ ಅರಿಶಿಣ ಫ್ಲೇವರ್ಡ್ ಮಿಲ್ಕ್ ಇದೆ. ಆಮೇಲೆ ಇಂಗ್ಲೆಂಡ್ ಒಳಗೆ ಒಂದು ಸಣ್ಣದು ಕಪ್ ಒಳಗ ಅರ್ಧ ಚಮಚೆ ಅರಿಶಿಣ ಹಾಕಿ ಕೊಟ್ರೆ ಅಂದ್ರೆ ಅದಕ್ಕೆ 500 ರೂಪಾಯಿ ಇದೆ. ಹಂಗ ಅರಿಶಿಣಕ್ಕೆ ಒಂದು ಹೆಚ್ಚಿನ ಮಹತ್ವ ಇದೆ, ಆರೋಗ್ಯಕ್ಕೆ ಅತಿ ಪ್ರಮುಖ ಇದೆ. ಆಮೇಲೆ ಔಷಧಿ ಪ್ರಾಪರ್ಟಿ ಅದರೊಳಗೆ ಏನದ ಅಂತಂದ್ರೆ ಆಂಟಿಬಯೋಟಿಕ್ ಅದು. ಆಮೇಲೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಯಾವುದೇ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಬೆಳಿಲಾರದಂಗ ನೋಡ್ಕೋತದೆ. ಸೂಕ್ಷ್ಮಾಣು ಜೀವಿಗಳು ಬೇಕು ಶರೀರಕ್ಕೆ, ನಮ್ದೆಲ್ಲ ಡೈಜೆಷನ್ ಎಲ್ಲ ಆಗ್ಬೇಕಂದ್ರೆ ಗುಡ್ ಮೈಕ್ರೋ ಆರ್ಗಾನಿಸಮ್ಸ್ ಬೇಕು. ಅದಕ್ಕೆ ಯಾವುದೇ ಹಾರ್ಮ್ ಮಾಡೋದಿಲ್ಲ ಅದು. ಯಾವುದು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಇರ್ತಾವ ಅದನ್ನ ಕೊಲ್ತದೆ ಇದು. ಇದೆಲ್ಲ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ, ಅದೆಲ್ಲ ಸ್ಟಡಿಯಾಗಿ ಪ್ರೂವನ್ ಇದೆ ಅದು. ಅದಕ್ಕಾಗಿ ಅರಿಶಿಣವನ್ನ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡಲೇಬೇಕು, ನಿಗದಿತ ಪ್ರಮಾಣದಲ್ಲಿ. ಯಾವುದೇ ಆದರೂ ಕೂಡ ಸ್ವಲ್ಪ ಪ್ರಮಾಣದೊಳಗೆ ಏನ್ ತಗೋತೇವೋ ಅದು ಔಷಧಿಯಾಗಿ ಇರ್ತದೆ, ಹೆಚ್ಚಿಗೆ ತಗೊಂಡಾಗ ಅದು ಆಹಾರವಾಗಿ ಬದಲಾಗ್ತದೆ. ಅದಕ್ಕಾಗಿ ಸ್ವಲ್ಪ ಪ್ರಮಾಣದೊಳಗೆ ಅರಿಶಿಣವನ್ನ ನಾವು ಉಪಯೋಗಿಸಬೇಕು. ಮೆಣಸಿನಕಾಯಿ ಬೆಳೆಗಳಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಹಾಗೂ ಪ್ರಮಾಣೀಕರಣ ಈ ಕುರಿತು ಡಾಕ್ಟರ್ ಬಾಪುರಾಯಗೌಡ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬೀಜ ಘಟಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಮಾಹಿತಿಯನ್ನು ಹಂಚಿಕೊಂಡರು. ಮೆಣಸಿನಕಾಯಿ ಆಗಲಿ ಇನ್ನಿತರ ಯಾವುದೇ ಬೆಳೆಯಲ್ಲಿ ನೀವು ಬೀಜೋತ್ಪಾದನೆ ಮಾಡಬೇಕಂತಂದ್ರೆ ನಾವು ಒಂದು ಐಸೋಲೇಷನ್ ಡಿಸ್ಟೆನ್ಸ್ ಅಥವಾ ಪ್ರತ್ಯೇಕಿತ ದೂರ ಅಂತೇಳಿ ನಾವು ಅದನ್ನ ಕರಿತೀವಿ. ಸರಿಯಾಗಿ ನಾವು ಅದನ್ನ ಕೊಡಬೇಕು. ಹೆಂಗೆಪ್ಪ ಅಂತಂದ್ರೆ ನೀವು ಒಂದು ಮೆಣಸಿನಕಾಯಿ ಎರೆ ಇರ್ತದೆ, ಬಹಳಷ್ಟು ಜನ ಮೆಣಸಿನಕಾಯಿ ಉತ್ಪಾದನೆ ಮಾಡ್ತಿರ್ತೀರಿ. ಅಲ್ಲಿ ನೀವು ಒಂದ್ ವೇಳೆ ಬೀಜೋತ್ಪಾದನೆ ಮಾಡಬೇಕಂದ್ರೆ ನೀವು ಯಾವ ತಳಿ ಒಂದು ಆಯ್ಕೆ ಮಾಡಿರ್ತೀರಿ ಬೀಜೋತ್ಪಾದನೆಗೆ? ಒಂದು ಆಯ್ಕೆ ಒಂದು ಮಾಡಿದ್ರೆ ಯಾವುದೋ ಒಂದು ತಳಿಯನ್ನು ಆಯ್ಕೆ ಮಾಡಿರ್ತೀರಿ, ರುದ್ರಾಣಿ ಬೀಜೋತ್ಪಾದನೆ ಮಾಡಬೇಕಂತ ಮಾಡಿರ್ತೀರಿ. ಆ ಸಮಯದಲ್ಲಿ ಆ ರುದ್ರಾ ತಳಿಯ ನಾಲ್ಕು ಕಡೆ ಸುತ್ತಕ್ಕೆ ಇನ್ನಿದ್ರೆ ಯಾವುದೇ ಬೇರೆ ತಳಿಯ ಮೆಣಸಿನಕಾಯಿ ಬೆಳೆ ಬೆಳಿಬಾರದು, ಅದರ ಜೊತೆಗೆ ಡೊಣ್ಣ ಮೆಣಸಿನಕಾಯಿನೂ ಬೆಳಿಬಾರದು. 250 ಮೀಟರ್ ಡಿಸ್ಟೆನ್ಸ್ ಬಿಟ್ಟು ಬೀಜೋತ್ಪಾದನೆ ಮಾಡಿದ್ರೆ ಅಷ್ಟೇ ನಿಮಗೆ ನಾವು ಹೇಳ್ತೀವಿ ಆನುವಂಶಿಕವಾಗಿ ಶುದ್ಧವಾಗಿರುವಂತಹ ಬೀಜವನ್ನ ನಾವು ರೈತರಿಗೆ ಕೊಡಬೇಕಾಗತ್ತೆ. ಏನಾಗುತ್ತೆ, ನೀವು ಬೀಜೋತ್ಪಾದನೆ ಮಾಡಿ ಎಲ್ಲ ತೊಂಬರ್ತೀರಿ ಲೂಸ್ ಬೀಜ, ಅವೆಲ್ಲ ಹೆಂಗಿರ್ತಾವ ಅಂದ್ರೆ ಪಕ್ಕದಲ್ಲಿ ಬೇರೆ ಬೇರೆ ತಳಿ ಹಾಕಿ ನಿಮಗೆ ಬೀಜ ಅಂತ ಕೊಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಮಿಕ್ಸ್ ಬರ್ತದೆ. ನೀವು ಹಾಕ್ತಿರಲ್ಲ ಅವಾಗ ಕಡ್ಡಿನೂ ಬರ್ತದೆ, ಡಬ್ಬಿನೂ ಬರ್ತದೆ, ಮತ್ತೆ ಇನ್ನೊಂದು ಗುಂಟುನೂ ಬರ್ತದೆ. ಇದಕ್ಕೆ ಒಂದೇ ಕಾರಣ ಅಂತಂದ್ರೆ ನಾವು ನಮ್ಮ ತಳಿ ಯಾವ್ದಿದೆ ರುದ್ರನಾಗಲಿ ಡಬ್ಬಿನಾಗಲಿ ಯಾವುದೇ ಒಂದು ನಾವು ಬೀಜೋತ್ಪಾದನೆ ಮಾಡಬೇಕಾದ್ರೆ ಆ ನಮ್ಮ ಬೀಜೋತ್ಪಾದನೆ ತಾಕದಿಂದ ಸುಮಾರು 250 ಮೀಟರ್ ಯಾವುದೇ ರೀತಿಯ ಇತರೆ ಮೆಣಸಿನಕಾಯಿ ತಳಿಗಳನ್ನು ನಾವು ಬೆಳೆಯದ ಹಾಗೆ ನಾವೇನ್ ಮಾಡ್ತೀವಿ ಅದನ್ನ ನೋಡ್ಕೊಂಡು ನಾವು ಬೀಜ ಉತ್ಪಾದನೆ ಮಾಡ್ತೀವಿ, ಅವಾಗ ನಾವು ಗುಣಮಟ್ಟದ ಬೀಜ ಉತ್ಪಾದನೆ ಆಗುತ್ತೆ. ಇದು ಒಂದು. ಎರಡನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆರಕೆ ತೆಗೆಯುವುದು ಅಂತ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಉತ್ಪಾದನೆ ತಾಂತ್ರಿಕತೆಗಳು ಸೇಮ್, ನೀವೇನು ಇಲ್ಲಿ ಬೆಳೀತೀರ ಅದನ್ನೇ. ಇನ್ನೊಂದೇನು ಬೆರಕೆ ತೆಗೆಯುವುದು, ಅದಕ್ಕೆ ಇಂಗ್ಲಿಷ್ನಲ್ಲಿ ರೋಗಿಂಗ್ ಅಂತ ಹೇಳ್ತೀವಿ. ಇದನ್ನ ಏನಪ್ಪಾ ಅಂತಂದ್ರೆ ಬೆಳೆಯ ವಿವಿಧ ಹಂತಗಳಲ್ಲಿ, ನೀವು ಬೆಳವಣಿಗೆ ಹಂತ ಇರಬಹುದು, ಹೂವು ಬಿಡುವ ಹಂತ ಇರಬಹುದು, ಅಥವಾ ಕಾಯಿ ಮಾಗುವ ಸಮಯದಲ್ಲಿರಬಹುದು, ವಿವಿಧ ಹಂತಗಳಲ್ಲಿ ನಾವು ಬೆಳೆಯವನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ವೀಕ್ಷಣೆ ಮಾಡಿದಾಗ ನಾವು ಹೇಳ್ತೀವಿ, ನಮ್ಮ ರುದ್ರಾ ತಳಿ ನಿಮಗೆ ಬೀಜೋತ್ಪಾದನೆ ಮಾಡ್ತೀರಾ ಅಥವಾ ಇನ್ನಿತರ ನಿಮಗೆ ಗೊತ್ತಿರುವಂತಹ ತಳಿ ಬೀಜೋತ್ಪಾದನೆ ಮಾಡಿದ್ರೆ ಅದು ಗುಣಧರ್ಮ ಹೆಂಗಿರ್ತದೆ, ಹೆಂಗ್ ಗಿಡ ಬೆಳೀತದೆ, ಅದ್ರ ಎಲೆ ಹೆಂಗ್ ಬರ್ತವೆ, ಕಾಯಿ ಹೆಂಗ್ ಬರ್ತದೆ, ಹೂ ಹೆಂಗ್ ಬರ್ತದೆ, ಎಲ್ಲ ಗೊತ್ತಿರ್ತದೆ ನಮ್ಗೆ. ಈಗ ನಾವು ವೀಕ್ಷಣೆ ಮಾಡಿದಾಗ ದಿನಂಪ್ರತಿ ನಾವು ಹೊಲದಲ್ಲಿ ಅಡ್ಡಾಡಿದಾಗ ಅಥವಾ ಬೀಜೋತ್ಪನ್ನ ತಕ್ಕ ಅಡ್ಡಾಡಿದಾಗ ಗೊತ್ತಾಗುತ್ತೆ ಇದು ಯಾಕೋ ಬೇರೆ ಇದೆ. ಎಲ್ಲಾ ಗಿಡ ಒಂದೇ ತರ ಬೆಳೆದಾಗ ಒಂದು ಎತ್ತರ ಬೆಳೆದಿರ್ತದೆ, ಇನ್ನೊಂದು ಕುಬ್ಜವಾಗಿ ಬೆಳೆದಿರ್ತದೆ, ಇನ್ನೊಂದು ಎಲೆ ದಪ್ಪಾಗಿ ಬರುತ್ತದೆ, ಅಥವಾ ಇನ್ನೊಂದು ಕಲರ್ ಬೇರೆ ಇರ್ತದೆ. ಕಾಯಿ ಆದಾಗ ಗೊತ್ತಾಗ್ಬಿಡ್ತದೆ, ಒಂದು ದಪ್ಪಗಾಯಿ ಬರ್ತದೆ, ಇನ್ನೊಂದು ಸಣ್ಣಗಾಯಿ ಬರ್ತದೆ, ಇನ್ನೊಂದು ಗುಂಟ್ರು. ಇಂತ ಏನಾದರೂ ಅಲ್ಲಿ ಸಸ್ಯಗಳು ಕಂಡು ಬಂದರೆ ಅಂತ ಸಸ್ಯಗಳನ್ನ ನಾವು ಪ್ರತಿ ವೀಕ್ಷಣೆ ಸಮಯದಲ್ಲಿ ತೆಗೆದು ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಗುಣಮಟ್ಟದ ಬೀಜ ಅಂದ್ರೆ ಮಿಕ್ಸ್ ಏನ್ ಬರ್ತದಲ್ಲ ಈ ಪ್ರಾಬ್ಲಮ್, ಬಹಳಷ್ಟು ಸಮಸ್ಯೆ ಇದೆ ಮೆಣಸಿನಕಾಯಲ್ಲಿ, ಬಹಳಷ್ಟು ಮಿಕ್ಸ್ ಬರುವಂತಹ ಸಮಸ್ಯೆ ಬಹಳ ಇದೆ, ಇದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ನಾವೇನ್ ಮಾಡ್ತೀವಿ ಪ್ರತಿ ಹಂತದಲ್ಲಿನೂ, ಯಾಕೆ ನಾವು ಒಂದು ಗುಣಮಟ್ಟದ ಬೀಜ ಮಾಡಿ ರೈತರಿಗೆ ಮಾರಾಟ ಮಾಡ್ತೀವಿ ಅಂತಂದ್ರೆ ಪ್ರತಿ ಹಂತದಲ್ಲಿಯೂ ನಾವು ಕ್ಷೇತ್ರ ಪರಿವೀಕ್ಷಣೆ ಮಾಡಿ ಈ ತರ ಬೆರಕೆ ಇರುವಂತಹ ಸಸ್ಯಗಳನ್ನ ನಾವು ತೆಗೆದು ಹಾಕಿಬಿಟ್ಟು ಓನ್ಲಿ ಗುಣಮಟ್ಟದ ಕಾಯಿಗಳನ್ನ ಮತ್ತೆ ಅತ್ತನೇ ನಾವು ಕೊಯ್ಲು ಮಾಡ್ತೀವಿ. ಆ ತಂದಂತ ಕಾಯಿಗಳನ್ನ ಇಲ್ಲಿ ಮತ್ತೆ ಏನ್ ಮಾಡ್ತೀವಿ ನಾವು ಸಾರ್ಟಿಂಗ್ ಮಾಡ್ತೀವಿ, ಅದನ್ನ ನಾವು ಬೇರ್ಪಡಿಸ್ತೀವಿ. ಓನ್ಲಿ ನಮಗೇನ್ ಬೇಕಾಗಿದೆ ತಳಿದ ಗುಣಧರ್ಮ ಏನಿದೆ ನಮ್ಮ ತಳಿದು ಅಷ್ಟೇ ಕಾಯಿಗಳನ್ನು ತೆಗೆದು, ಉಳಿದು ಬೇರೆ ಏನಾದ್ರೂ ಇದ್ರೆ ಒಂದು ರೋಗಗ್ರಸ್ತ ಕಾಯಿಗಳಿರ್ತವೆ ಅದ್ರ ಜೊತೆಗೆ ಬೇರೆ ತಳಿ ಕಾಯಿಗಳಿದ್ರೆ ಅಂತವೆಲ್ಲ ತೆಗೆದುಬಿಟ್ಟು ಅದನ್ನ ವೈಜ್ಞಾನಿಕ ರೀತಿಯಲ್ಲಿ ಬೀಜವನ್ನು ಬೇರ್ಪಡಣೆ ಮಾಡಿ ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಮತ್ತು ಅದರ ಗುಣಮಟ್ಟವನ್ನು, ಯಾಕಂದ್ರೆ ಬಹಳಷ್ಟು ರೈತರಿಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಬೀಜ ಒಂದು ಉತ್ತಮ ಗುಣಮಟ್ಟ ಅಂದ್ರೆ ಅದಕ್ಕೆ ಹೆಚ್ಚಿನ ಒಂದು ಮೊಳಕೆ ಪ್ರಮಾಣ ಇರಬೇಕಂತ ಹೇಳ್ತೀವಿ. ಅವನ್ನೆಲ್ಲಗಳನ್ನ ಪರೀಕ್ಷೆ ಮಾಡ್ತೀವಿ, ಯಾಕಂದ್ರೆ ಯಾವುದೇ ಬೀಜ ನಮ್ಗೆ ಲೂಸ್ ಬೀಜದವ್ರು ಹಂಗಿಲ್ಲ, ನೀವು ಯಾವ ಕಾಯಿ ಸೆಲೆಕ್ಟ್ ಮಾಡ್ತೀರಿ ತಗೊಂಬಿಟ್ಟು ಅದನ್ನ ಬೇರ್ಪಡಿಸಿ ನಿಮಗೆ ಕೊಟ್ಬಿಡ್ತಾರೆ. ಆ ರೀತಿ ನಮ್ಮಲ್ಲಿ ಆಗೋದಿಲ್ಲ, ಅದನ್ನ ನಾವೇನ್ ಮಾಡ್ತೀವಿ ಅದನ್ನ ವೈಜ್ಞಾನಿಕವಾಗಿ ಅದನ್ನ ಪರೀಕ್ಷೆನು ಮಾಡ್ತೀವಿ. ಅದ್ರ ಮೊಳಕೆ ಪ್ರಮಾಣ ಎಲ್ಲ ಅದು ಪಾಸ್ ಆದಾಗ ಅಂತ ಬೀಜವನ್ನ ಉಪಚಾರ ಮಾಡ್ತೀವಿ, ಯಾಕಂದ್ರೆ ಉಪಚಾರ ಬಹಳ ಇಂಪಾರ್ಟೆಂಟ್. ಇದಾದ ಬಳಿಕ ಮೆಣಸಿನಕಾಯಿ ಮತ್ತು ಅರಿಶಿಣದಲ್ಲಿ ಮಾರುಕಟ್ಟೆ ಅವಕಾಶಗಳು ಮತ್ತು ವ್ಯವಸ್ಥೆಗಳು, ಈ ಕುರಿತು ಶ್ರೀಪಾದ್ ವಿಶ್ವೇಶ್ವರ್ ಸಹ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ವಿಸ್ತರಣಾ ನಿರ್ದೇಶನಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ರೈತರಿಗೆ ಮಾಹಿತಿಯನ್ನು ನೀಡಿದರು. ಡಾ ಚಂದನ್ ಕೆ ಸಹ ಪ್ರಾಧ್ಯಾಪಕರು ಕೊಯ್ಲೋತ್ತರ ತಂತ್ರಜ್ಞಾನ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆ ಇವರು ಮೆಣಸಿನಕಾಯಿ ಮತ್ತು ಅರಿಶಿಣದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ಕೊಯ್ಲೋತ್ತರ ತಾಂತ್ರಿಕತೆ, ಈ ಕುರಿತು ಮಾಹಿತಿಯನ್ನು ನೀಡಿದರು. ನಾವು ರೈತರು ಅರಿಶಿನವನ್ನ ಕೊಯ್ಲು ಮಾಡಾದ್ಮೇಲೆ ಅದನ್ನ ಅದರ ಎಲೆಗಳನ್ನು ತೆಗೆದು ತೊಳೆದು ಸ್ವಚ್ಛವನ್ನ ಮಾಡ್ತೀವಿ. ಅದರಿಂದ ತಾಯಿ ಗೆಡ್ಡೆಗಳು ಏನ್ ಬರ್ತವಲ್ಲ ಅದನ್ನ ಬೇರ್ಪಡಿಸ್ಬಿಟ್ಟು ಕುದಿಸ್ತೀವಿ. ಅಂದ್ರೆ ಇತ್ತೀಚೆಗೆಲ್ಲ ಏನು ಅಂತಂದ್ರೆ ಸ್ಟೀಮ್ ಬಾಯ್ಲರ್ಗಳು ಏನಿದ್ದಾವೆ ಆ ಸ್ಟೀಮ್ ಬಾಯ್ಲರ್ಗಳ ಹಾಕಿ ಕುದಿಸುವಂಥದ್ದು, ಅಥವಾ ಮೊದಲುಗಳು ಏನಂತಂದ್ರೆ ಜಾಲರಿ ಇರುವಂತ ಒಂದು ಬುಟ್ಟಿಗಳಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅಲಮ್ನ ಹಾಕಿ ಒಂದು 45 ನಿಮಿಷ ಕುದಿಸ್ತಾ ಇದ್ವಿ. ಚೆನ್ನಾಗಿ ಅದು ಬೆಂದಾದಾಗ ಏನಾಗ್ತಿತ್ತು ಅಂತಂದ್ರೆ ಒಳ್ಳೆ ಸುವಾಸನೆ ಬರ್ತಿತ್ತು, ಗೆಡ್ಡೆಗಳು ಕೂಡ ತುಂಬಾ ಮೃದು ಆಗ್ತಿತ್ತು. ಆ ರೀತಿ ಕುದಿಸಿ ಆದ ನಂತರ ಅವುಗಳನ್ನ ನಾವು ಒಣಗಿಸ್ತಾ ಇದ್ವಿ. ಇಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ ನಾವು ಒಣಗಿಸೋದಕ್ಕೆ ಎಷ್ಟು ದಿನ ತಗೊಳ್ತಿದ್ವಿ ಅನ್ನೋದು ಸುಮಾರು ನಮ್ಗೆ ಒಂದು 22-25 ದಿವಸ ಬೇಯಿಸಿ ಒಣಗಾಕಿದಂತ ಗೆಡ್ಡೆಗಳು ಒಣಗಲಿಕ್ಕೆ ಬೇಕಾಗಿತ್ತು. ಅದಾದ ನಂತರ ಏನ್ ಮಾಡ್ತಿದ್ವಿ ಅಂತಂದ್ರೆ ಗೆಡ್ಡೆಗಳನ್ನು ತಗೊಂಡು ಮೇಲ್ಗಡೆ ಒಳಟು ಪದಾರ ಇರ್ತದೆ ಅದಕ್ಕಾಗಿ ಪಾಲಿಶ್ ಕೊಡಬೇಕು ಅಂತ ಅಂದ್ಬಿಟ್ಟು ಡ್ರಮ್ಗಳಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕಿ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನ ರೊಟೇಟ್ ಮಾಡಿದಾಗ ಮೇಲ್ಗಡೆ ಇರುವಂತಹ ಪದರ ಏನಾಯ್ತು ಹಿಡಿದೋಗ್ಬಿಟ್ಟು ನಂತರ ಪಾಲಿಶ್ ಆಗಿ ಒಳ್ಳೆ ಸ್ಮೂತ್ ಆಗಿರುವಂತ ಒಂದು ಲೇಯರ್ ಮೇಲ್ಗಡೆ ಫಾರ್ಮ್ ಆಗಿತ್ತು. ಅವಾಗ ನಮ್ಗೆ ಒಳ್ಳೆ ಅರಿಶಿನ ಕೊನೆ ಸಿಗ್ತಾ ಇತ್ತು. ಆ ಕೊನೆಯಿಂದ ಏನ್ ಮಾಡ್ತಿದ್ವಿ ನಮ್ಗೆ ಅರಿಶಿನ ಪುಡಿಯನ್ನ ಮಾಡ್ತಾ ಇದ್ವಿ. ತಾಂತ್ರಿಕ ಗೋಷ್ಠಿಯ ಕೊನೆಯಲ್ಲಿ ಅರಿಶಿನ ಮತ್ತು ಮೆಣಸಿನಕಾಯಿ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ, ಈ ಕುರಿತು ಡಾ ರಾಮನಗೌಡ ಎಸ್ಎಚ್ ಸಹ ಪ್ರಾಧ್ಯಾಪಕರು ಕೀಟಶಾಸ್ತ್ರ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆ ಇವರು ರೈತರಿಗೆ ಸಮರ್ಪಕ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅರಿಶಿನ ಹಾಗೂ ಮೆಣಸಿನಕಾಯಿ ಖರೀದಿಸುವ ಕಂಪನಿದಾರರು ಆಗಮಿಸಿದ್ದರು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ರೈತ ಹಾಗೂ ರೈತ ಮಹಿಳೆಯರು ಹಾಗೂ ಕೃಷಿ ಸಖಿಯರು ಭಾಗವಹಿಸಿದ್ದರು. ತರಬೇತಿ ಕಾರ್ಯಕ್ರಮದ ಬಗ್ಗೆ ಅನೇಕ ಜನ ರೈತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಮರನವರು ಅಂತೇಳಿ, ಸಾಕಿನಸೋಳ ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟೆ. ನಾವು ಇವತ್ತು ತೋಟಗಾರಿಕೆ ಇಲಾಖೆ ಬಾಗಲಕೋಟೆಯಲ್ಲಿ ರೈತ ಭವನದಲ್ಲಿ ಒಣ ಮೆಣಸಿನಕಾಯಿ ಮತ್ತು ಅರಿಶಿನ ಬಗ್ಗೆ ತಾಂತ್ರಿಕೈತೆ ಮತ್ತು ಅದರ ಬಗ್ಗೆ ಯಾವ ತರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರೋಗ್ರಾಮ್ದಲ್ಲಿ ನಾವು ರೈತರಾಗಿ ಭಾಗವಹಿಸಿದ್ವಿ. ಇದರಲ್ಲಿ ನಮ್ಗೆ ಸಾಕಷ್ಟು ಅರಿಶಿನ ಬಗ್ಗೆ ಮತ್ತು ಒಣ ಮೆಣಸಿನಕಾಯಿ ಯಾವ ತರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಮತ್ತು ಅದರಲ್ಲಿ ಯಾವ ತಳಿ ಅದಾವು, ಯಾವ ರೀತಿ ವೆರೈಟಿಗಳು ಅದಾವು, ಯಾವ ರೀತಿ ರೇಟ್ಗಳು ಬರ್ತಾವು, ಯಾವ ತರ ಕೀಟ ಮತ್ತು ಹಳ್ಳಿ ರೋಗ ಬಂದ್ರೆ ಅದನ್ನು ಹತೋಟಿ ಮಾಡಬೇಕಂತ ಅನ್ನೋದನ್ನ ಕೃಷಿ ವಿಜ್ಞಾನಿಗಳು ನಮ್ಗೆಲ್ಲ ರೀತಿ ತಿಳಿಸಿಕೊಟ್ರು. ಆದ ಕಾರಣ ಇದರಿಂದ ನಮ್ಗೆ ಸಾಕಷ್ಟು ಲಾಭ ಆಗೈತೆ ಅಂತಂದು ಎಲ್ಲಾ ರೈತರಿಗೆ ಮನವರಿಕೆ ಆಗಿದೆ. ನಾವು ಮೊಬೈಲ್ ಮುಖಾಂತರ ಎಲ್ಲಾ ವಿಜ್ಞಾನಿಗಳ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಮತ್ತು ಕೃಷಿ ವೆಬ್ಸೈಟ್ಗೆ ಹೋಗಿ ಅದನ್ನೆಲ್ಲ ಡೀಟೇಲ್ಸ್ ಆಗಿ ತಿಳ್ಕೊಂತೀವಿ ಮತ್ತು ಕ್ಷೇತ್ರ ರೈತ ಅಧಿಕಾರಿಗಳು ಇರ್ತಾರಲ್ಲ ಅಲ್ಲೆಲ್ಲ ತಿಳ್ಕೊಂತೀವಿ. ಜಾಸ್ತಿ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಒಳಗೆ ಈ ಎಲ್ಲಾ ರೀತಿ ನಮ್ಗೆ ಸೌಲಭ್ಯಗಳು ಸಿಗ್ತಾವೆ, ಎಲ್ಲಾ ವಿಜ್ಞಾನಿಗಳು ಸಿಗ್ತಾರ, ಎಲ್ಲದರ ಬಗ್ಗೆನೂ ನಾವು ಮಾಹಿತಿಯನ್ನು ಪಡ್ಕೋಬಹುದು. ಎಲ್ಲಾ ವಿಭಾಗದಲ್ಲಿ ನುರಿತ ತಜ್ಞರಿಂದ ನಾವು ಎಲ್ಲಾ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಬೆಳೆಯನ್ನು ಸಮೃದ್ಧಿಗೊಳಿಸಬೇಕಂತಂದು ಹೇಳಲು ಬಯಸುತ್ತೇನೆ. ಈ ರೀತಿ ಗೋಷ್ಠಿಗಳನ್ನು ಮಾಡೋದ್ರಿಂದ ಒಟ್ಟಾರ ರೈತರಿಗೆ ಎಷ್ಟು ಲಾಭ ಆಗ್ತದೆ? 100ಕ್ಕೆ 100 ಲಾಭ ಆಗುತ್ತೆ. ಇಂತ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಪ್ರತಿಯೊಬ್ಬರಿಗೂ ಎಲ್ಲಾ ತರ ಜ್ಞಾನ ಆಗುತ್ತೆ ಮತ್ತು ಹೆಚ್ಚಿನ ಕೀಟನಾಶಕಗಳನ್ನು ಯೂಸ್ ಮಾಡದೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಸಮೃದ್ಧವಾಗಿ ಬೆಳೆಯನ್ನು ಬೆಳೆಯಲು ಯಾವ ರೀತಿ ಬೀಜಗಳನ್ನು ಉಪಯೋಗ ಮಾಡಬೇಕು ಮತ್ತು ಡಿಸ್ಟೆನ್ಸ್ ಯಾವ ರೀತಿ ಮಳೆ ಆಶ್ರಿತವಾಗಿ ಬೆಳಿಬೇಕು, ಯಾವ ರೀತಿ ನೀರಾವರಿ ಪದ್ಧತಿಗಳಿಗೆ ಬೆಳಿಬೇಕು ಮತ್ತು ಯಾವ ರೀತಿ ಗೊಬ್ಬರವನ್ನು ನಾವು ಯೂಸ್ ಮಾಡಬೇಕು ಹೊಡಿಬೇಕು ಮತ್ತು ಯಾವ ರೀತಿ ಕೆಮಿಕಲ್ಸ್ ಅನ್ನು ಈಗ ದ್ರವಣ ರೂಪದಲ್ಲಿ ಯಾವ ರೀತಿ ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು, ಡ್ರಂಚ್ ಮುಖಾಂತರ ಕೊಡಬೇಕು, ನೀರಿನ ಮುಖಾಂತರ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ನಮ್ಮ ಬಾಗಲಕೋಟೆ ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲ ನಮಗೆ ತಿಳಿಸಿಕೊಡ್ತಾರ. ಪ್ರತಿಯೊಂದು ಸಸ್ಯದ ವಿಭಾಗಕ್ಕೂ ಒಬ್ಬೊಬ್ಬರು ವಿಜ್ಞಾನಿಗಳು ಅದರ ತಮ್ಮದು 1 ಎಕರೆ ಇರಲಿ 1/2 ಎಕರೆನೆ ಇರಲಿ ಅದರಲ್ಲಿ ಕೃಷಿಯಲ್ಲಿ ಏನ್ ಮಾಡಬೇಕು ಏನ್ ತೊಡಗಬೇಕು ಅದ್ರ ಜೊತೆಗೆ ಏನಾದ್ರೂ ಒಂದು ಹೈನುಗಾರಿಕೆನೋ ಆ ಹೈನುಗಾರಿಕೆ ಮಾಡೋದ್ರಿಂದ ರೊಕ್ಕನೂ ಬರ್ತಾ ಮತ್ತು ಹೊಳ್ಳಿ ತಿಪ್ಪೆ ಗೊಬ್ಬರನು ಸ್ಟಾಕ್ ಆಗುತ್ತಾ ಹೊಲಕ್ಕೆ ಉತ್ತಮವಾದಂತ ಗೊಬ್ಬರವನ್ನು ಹಾಕಬಹುದು. ಅದರಿಂದ ಎಲ್ಲಾ ರೀತಿ ಲಾಭ ಆಗುತ್ತೆ, ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ. ಈ ಕಂಪನಿಗಳಲ್ಲಿ ಹೋಗಿ 8,000 ತಗೊಂಡು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಲ್ಲಿ ಇಲ್ಲಿ ಎಲ್ಲಾ ಅಡ್ಡಾಡಿ ಕುಡಿದು ತಿಂದು ಹಾಳು ಮಾಡೋದಕ್ಕಿಂತ ರೈತರಾಗಿ ಮೈ ಮುರಿದು ಬೆವರು ಸುರಿಸಿ ದುಡಿಯೋದ್ರಿಂದ ಆರ್ಥಿಕವಾಗಿ ಮತ್ತು ದೇಹದ ಆರ್ಥಿಕವಾಗಿಯೂ ಬೆಳವಣಿಗೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ ಪ್ರಕಾರ ನೈಸರ್ಗಿಕವಾಗಿ ಸಾವಯವ ಕೃಷಿ ಆಗಿರಬೇಕು, ಸಮಗ್ರ ಕೃಷಿ ಆಗಿರಬೇಕು ಅಂತೀರಿ? ಹೆಚ್ಚಾನ್ ಹೆಚ್ಚು ನೈಸರ್ಗಿಕವಾಗಿ ಸಾವಯವ ಕೃಷಿ ಮಾಡೋದ್ರಿಂದ ಬಹಳ ಲಾಭ ಐತಿ. 1 ಕ್ವಿಂಟಲ್ ಕಡಿಮೆ ಆದ್ರೂ ಪರವಾಗಿಲ್ಲ, ತಿನ್ನುವಂತವ್ರು ಸತ್ಯಕ್ಕೆ ಜಾಸ್ತಿ ಬದುಕ್ತಾರ ಅನ್ನೋದನ್ನ ಹೇಳಲು ಇಷ್ಟಪಡುತ್ತೇನೆ. ನಾವು ಮುದೋಳ ತಾಲೂಕ್ ನಾಗರಾಳ ಪಂಚಾಯತಿ ಕೃಷಿ ಸಖಿ ಮಹಾನಂದ ಶೆಂಡಿಗಿ ಅಂತ. ನಾವು ಈಗ ತೋಟಗಾರಿಕೆ ಇಲಾಖೆ ಬಾಗಲಕೋಟೆಗೆ ಬಂದಿದ್ವಿ. ಇಲ್ಲಿ ಅರಿಶಿನ ಮತ್ತು ಒಣ ಮೆಣಸಿನಕಾಯಿ ತರಬೇತಿ ಎಲ್ಲಾ ತರದ ಮಾಹಿತಿಯನ್ನು ಪಡೆದೆವು. ಇನ್ನು ಮುಂದೆ ನಾವು ಇದನ್ನೇ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಕೃಷಿ ಸಖಿಯಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಸಾಕಷ್ಟು ನೀವು ಮಾಹಿತಿಯನ್ನ ಹೇಳಬೇಕು ರೈತ ಮಹಿಳೆಯರಿಗಾಗಿ ರೈತರಿಗಾಗಿ. ನೀವು ಯಾವ ರೀತಿಯಲ್ಲಿ ಟ್ರೈನಿಂಗ್ ತಗೊಂಡ್ರಿ ಇವತ್ತ, ಯಾವ ರೀತಿ ನೀವು ಅದನ್ನ ಕೃಷಿಯಲ್ಲಿ ಅಳವಡಿಕೆ ಮಾಡ್ಕೊಳ್ತೀರಿ? ನಾವು ಈಗ ಅರಿಶಿನದ ಆಮೇಲೆ ಮೆಣಸಿನಕಾಯಿದ ಬೀಜೋಪಚಾರ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆನೂ ಸ್ವಲ್ಪ ಹೋಗಿ ರೈತರಿಗೆ ಹೇಳ್ತೀವಿ. ನಮಗೆ ಇದಿಷ್ಟೆಲ್ಲ ಮೊದಲ ತೋಟಗಾರಿಕೆ ಬದಲಾಗಲಿ ಕೃಷಿ ಇಲಾಖೆ ಬದಲಾಗಲಿ ನಮ್ಗೆ ಯಾವ್ದು ಮಾಹಿತಿ ಗೊತ್ತಿರಲಿಲ್ಲ. ನಾವು ಕೃಷಿ ಸಖಿಯಾಗಿ ಬಂದ್ಮೇಲೆ ನಮಗೆ ಆದಷ್ಟು ಅನುಭವ ರೈತರ ಜೋಡಿ ಹಂಚ್ಕೊಳಕತ್ತೀವಿ. ಆದಷ್ಟು ರೈತರಿಗೂ ಬಹಳಷ್ಟು ಜನರಿಗೆ ನಮ್ಮಿಂದ ಅನುಕೂಲ ಆಗೈತಿ. ನಮಸ್ಕಾರ, ನಾನು ಬಾಗಲಕೋಟೆ ಜಿಲ್ಲೆ ಮುಳೂರು ತಾಲೂಕು ಅರಣ್ಯ ಬೆಳಗಲಿ ಗ್ರಾಮದಿಂದ ಅಲ್ಲಪ್ಪ ರಾಮಪ್ಪ ಪಾಟೀಲ್. ನಾವು ಅರಿಶಿನ ಮತ್ತು ಕಬ್ಬು ಬೆಳಿತೀವಿ, ಅದರ ಬಗ್ಗೆ ತರಬೇತಿ ತಗೊಳಕ್ ಬಂದಿದ್ದೆವು. ಮೆಣಸಿನಕಾಯಿ ಮತ್ತು ಅರಿಶಿನ ಬಗ್ಗೆ ಹೇಳ್ರಿ ನಮಗೆ, ಮೆಣಸಿನಕಾಯಿ ಯಾವ ರೀತಿ ಇದನ್ನು ಮಾಡಬೇಕು, ಬೀಜೋಪಚಾರ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ರಿ ನಮಗೆ. ಮೊದಲು ಬೀಜೋಪಚಾರ ಮಾಡ್ತಿದ್ರಿ ತಾವು? ಅದು ಹಳೆ ಪದ್ಧತಿ ಒಳಗೆ ಮಾಡ್ತಿದ್ರೆ, ಈಗ ಎಲ್ಲ ಟೆಕ್ನಾಲಜಿ ಬದಲಾಗಿರಲಿ ಅಳವಡಿಕೆ ಮಾಡ್ಕೋತೀರಿ? ಕೂರ್ನ ಮಾಡಬೇಕಲ್ಲ ಅನಿವಾರ್ಯ. ಏನ್ರ ಮಾಹಿತಿ ಬೇಕಂದ್ರೆ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಸಂಪರ್ಕ ಮಾಡ್ತಿರ್ತಾವ? ಮಾಡ್ತೀವಿ ಸರ್. ಯಾವ ರೀತಿ ಸಲಹೆ ಕೊಡ್ತಾರ? ಚೆನ್ನಾಗಿ ಸಲಹೆನೂ ಕೊಡ್ತಾರೆ, ನಮಗೇನು ತಾಂತ್ರಿಕತೆ ಏನ್ ಇರ್ತಾರಲ್ಲ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ನಮಗೆ. ನಮಸ್ಕಾರ, ನನ್ನ ಹೆಸರು ಕಿರಣ್ ಕಕ್ಮರಿ ಅಂತ. ನಮ್ಮೂರು ಬಿಜ್ಜಿರ್ಗಿ ಬಾಗಲಕೋಟಲ್ಲಿ ಒಂದು ದಿನದ ಅರಿಶಿನ ಮತ್ತು ಮೆಣಸಿನಕಾಯಿಯ ತಾಂತ್ರಿಕ ತರಬೇತಿ ಇತ್ತು. ಅಟೆಂಡ್ ಆಗಿದ್ದ ಉದ್ದೇಶ ಏನಂದ್ರೆ, ಇದರಿಂದ ನಮ್ಗೆ ಏನಾದ್ರೂ ನೆಕ್ಸ್ಟ್ ಬೆಳೆಯಂತ ಬೆಳೆಗಳಾಯ್ತು, ರೋಗಗಳ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಸೊ ನಾವು ಬಂದಿದ್ರಿಂದ ಇಲ್ಲಿ ನಾವು ಪ್ರತಿಯೊಂದು ರೋಗಗಳ ನಿರ್ವಹಣೆಯನ್ನು ಮತ್ತು ಯಾವ ತರ ಬೆಳೆಗಳನ್ನು ಬೆಳಿಬೇಕು ಪ್ರತಿಯೊಂದು ತಿಳ್ಕೊಂಡ್ವಿ. ಮತ್ತೆ ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಅನುಭವಿ ರೈತರುಗಳು ನಮ್ಗೆ ಸಿಕ್ಕರು, ಅವರು ಬೆಳೆದಂತ ಪದ್ಧತಿಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ನಮ್ಗೆ ಒಂದಿನದ ತರಬೇತಿ ತುಂಬಾ ಉಪಯೋಗ ಆಗಿದೆ. ಯುವಕರಿದ್ರೆ ಇದ್ರ ಬಗ್ಗೆ ಆಸಕ್ತಿ ಯಾಕೆ ಮೂಡ್ತು? ನಮ್ದು ಫ್ಯಾಮಿಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಬೇಸಿಕ್ ಆದ್ರಿಂದ ಸೊ ಇದು ಅದರಿಂದ ನಮ್ಗೆ ಇಂಟ್ರೆಸ್ಟ್. ಬಿಜಾಪುರ ಭಾಗದ ದ್ರಾಕ್ಷಿ ಎಲ್ಲ ಜಾಸ್ತಿ, ಅರಿಶಿನ ಬಗ್ಗೆ ಒಲವ್ ಯಾಕೆ ಬಂತ? ಕುಲಪತಿಗಳು ಹೇಳಿದ್ರವ್ರ ನೀವಾಗ ನೀರ್ ಐತೆ ಅಂತ ಹೇಳಿ ನಾವು ಕಬ್ಬು ಒಂದು ಬೆಳೆದ್ ಬಿಡ್ತೇವೆ, ಈಸಿಯಾಗಿ ಬೆಳಿಬಹುದು ಅಂತ ಹೇಳಿ. ಅದ್ರ ಬೆಳೆದಿಂದ ಮಣ್ಣಿನ ಪಿ ಎಚ್ ಜಾಸ್ತಿ ಆಗಿ ಮುಂದೊಂದು ಯಾವ್ದು ಬೆಳೆ ಬೆಳೆಯಕ್ ಆಗಲ್ಲ. ಸೊ ಈಗ ಹೇಳಿದ್ರು ಒಂದು ಎಷ್ಟೋ ಎಕರೆ ಎಲ್ಲ ಸವಳ ಬಂದ್ಬಿಟ್ಟು ಬೆಳೆಯಕ್ ಆಗ್ತಿಲ್ಲ. ಅದೇ ರೀತಿ ಕ್ರಾಪ್ ರೊಟೇಷನ್, ಈಗ ನಾವು ಬೆಳೆದ ಒಂದೇ ದ್ರಾಕ್ಷಿ ಒಂದೇ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಈಗ ನಮ್ ಪ್ರತಿ ವರ್ಷ ಚೆನ್ನಾಗಿ ರೇಟ್ ಸಿಕ್ಕರೆ ನಮ್ಗೆ ಉಪಯೋಗ ಆಗುತ್ತೆ. ಅದು ರೇಟ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ನಾವು ಒಂದ್ರ ಮ್ಯಾಗೆ ಡಿಪೆಂಡ್ ಆಗಿದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಬೇರೆ ಬೇರೆ ಕ್ರಾಪ್ಗಳ, ಈಗ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೇರೆ ಯಾವ್ದು ಬೆಳೆದ್ ಬಿಟ್ರೆ ನಮ್ಗೆ ಎಕನಾಮಿಕಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಸೊ ಅದಕ್ಕೆ ಬೇರೆ ಬೇರೆ ಕ್ರಾಪ್ ಬಗ್ಗೆ ತಿಳ್ಕೊಬೇಕಂತ ಇಲ್ಲಿ ಅಟೆಂಡ್ ಆಗಿದ್ದೀನಿ. ನಾನು ಓವರ್ಆಲ್ ಖುಷಿ ಇದೆ ಸರ್. ನಮಸ್ಕಾರ, ನಾನು ಬಸವರಾಜ್ ಬಸೇಟಿ ಅಂತ ಹೇಳಿ. ಈ ಒಂದು ತಾಂತ್ರಿಕ ಸಲಹೆಯಲ್ಲಿ ನಾವು ಜಾಯಿನ್ ಆಗಿದೆ. ನಮಗೆ ಏನು ಅನುಕೂಲ ಆಗಿದೆ ಅಂದ್ರೆ, ನಮ್ಮ ಬೆಳೆ ಅರಿಶಿನ ಹಾಗೂ ಕಬ್ಬು ನಾವು ಬೆಳೆಯುತ್ತಿದ್ದೇವೆ. ಈಗ ನಾವು ಅರಿಶಿನ ಬೆಳೆಯಲ್ಲಿ ನಾವು ಮೌಲ್ಯವರ್ಧನೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ನಮಗೆ ಸವಿಸ್ತಾರವಾಗಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ನಾವು ಹೇಗೆ ಮೌಲ್ಯವರ್ಧನೆ ಮಾಡಿ ನಾವು ಹೆಚ್ಚು ಅಧಿಕ ಲಾಭವನ್ನು ಹೇಗೆ ಮಾಡಿಕೊಳ್ಳಬೇಕೆಂದು ನಮಗೆ ಸಲಹೆಯನ್ನು ನೀಡಿರುತ್ತಾರೆ. ಇದು ನಮಗೂ ಒಂದು ಒಳ್ಳೆ ಅವಕಾಶ ಆಯ್ತು. ನಮಗೆ ಮೊದಲೇ ಇಲ್ಲೇ ಭೇಟಿ ಆಗಬೇಕು ಅನ್ನುವಂತ ಒಂದು ಮಾಹಿತಿ ಇದ್ದಿದ್ದಿಲ್ಲ. ಈಗ ನಮಗೇನಾಯ್ತು, ನಮಗೆ ಏನೋ ಸಮಸ್ಯೆ ಬಂದರೆ ಇಲ್ಲಿ ಬಂದು ನಾವು ಮಾಹಿತಿಯನ್ನು ಪಡೆದುಕೊಂಡು ಆ ರೀತಿಯಾಗಿ ನಾವು ಮುಂದುವರಿಯಲು ಇಚ್ಛೆ ಪಡುತ್ತೇವೆ. ಚನ್ನಪ್ಪ ನಮ್ಮಪ್ಪ ಗೋವಿಂದಗೌಡರ ದಾದನಟ್ಟಿ ಹತ್ರ ಬಂದಿವ್ರಿ. ಇಲ್ಲೇ ವಿಶ್ವವಿದ್ಯಾಲಯದೊಳಗೆ ಎಲ್ಲಾ ರೀತಿಯಿಂದ ಮಾಹಿತಿ ಚಲೋ ಕೊಟ್ಟಾರ್ರಿ. ಅನುಜೀವ ಗೊಬ್ಬರ ಕೊಡ್ರಿ, ಕೀಟನಾಶಕಗಳು, ಜೈವಿಕ ಕೀಟನಾಶಕ, ಜೈವಿಕ ಗೊಬ್ಬರ, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಕ್ತರಿ. ಮತ್ತೆ ಎಲ್ಲಾ ಒಂದೊಂದು ಇದಕ್ಕೆ ವಿಭಾಗ ವಿಜ್ಞಾನಿಗಳಿದಾರ್ರಿ, ಅವರೆಲ್ಲ ನಂಬರ್ಗಳು ಕೊಟ್ಟಾರ್ರಿ. ನಾವು ಯಾವ್ದ ಏನೋ ಮಾಹಿತಿ ಕೇಳಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರ್ರಿ. ಈ ವಿಶ್ವವಿದ್ಯಾಲಯದಿಂದ ರೈತರಿಗೆ ಬಹಳ ಹೆಲ್ಪ್ ಐತ್ರಿ. ಇದು ಇನ್ನಟ್ ಬೆಳಿಬೇಕ್ರಿ, ಇನ್ನಟ್ ರೈತರಿಗೆ ಅನುಕೂಲ ಆಗ್ಬೇಕಂತ ನಮ್ಮ ಆಸೆ ರೀ. ತಾವೊಬ್ಬ ರೈತರು ತಮ್ಮ ಕೃಷಿ ಬಗ್ಗೆ ಹೇಳದಾದ್ರೆ, ಈಗ ಒಂದ್ 4 ಎಕರೆ ಹಾಗಲ ಮಾಡಿವ್ರಿ, 3 ಎಕರೆ ಮೆಣಸಿನಗಿಡ ಐತ್ರಿ, 3 ಎಕರೆ ಸೌತೆ ಐತ್ರಿ, ಎಲ್ಲಾ ಪೇಪರ್ ಮಲ್ಚಿಂಗ್ ಡ್ರಿಪ್. ಯೂನಿವರ್ಸಿಟಿಯಿಂದ ವಿಜ್ಞಾನಿಗಳು ಏನ್ ಸಜೆಷನ್ ಕೊಡ್ತಾರೋ ಅದನ್ನ ಕೇಳ್ಕೊಂಡು ಅಗದಿ ಉತ್ತಮ ರೀತಿ ಒಳಗೆ ಮಾಡಿವ್ರಿ. ಎಲ್ಲಾ ರೀತಿಯಿಂದ ಒಳ್ಳೊಳ್ಳೆ ಮಾಹಿತಿಗಳು ಸಿಕ್ಕವ್ರಿ. ನೀವು ಯಾವ ಟೈಮಿಗೆ ಯಾವ ಗೊಬ್ಬರ ಹಾಕ್ರಿ, ಔಷಧ ಹೊಡ್ರಿ, ಈ ಹಂತ ಈ ಕೆಲಸ ಮಾಡ್ರಿ, ಎಲ್ಲಾ ಪ್ರತಿಯೊಂದು ಅವ್ರು ಹೇಳ್ಕೊತ ಬಂದ್ರಿ. ಈ ಕೀಟನಾಶಕಗಳು ಜಾಸ್ತಿ ಬಳಸೋರಿ, ಈ ಕ್ಯಾನ್ಸರ್ ಅಂತಿಂತ ಹೆಚ್ಚಿನ ರೋಗಗಳು ತೊಂದರೆ ಬಹಳ ಆಗತೈತಿ. ಹಿಂಗ ನೀವು ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕ ಇಂತವನ್ ಜಾಸ್ತಿ ಬಳಸ್ರಿ. ಸ್ವಲ್ಪ ಸ್ವಲ್ಪ ಹಂತವಾಗಿ ಒಟ್ಟ ಪೂರ್ತಿ ಕೆಮಿಕಲ್ ಬಿಟ್ಟ ಸಾವಯವಕ್ಕೆ ಬರ್ರಿ. ಈ ರೀತಿಯಾಗಿ ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟಾರ. ಒಂದು ದಿನದ ಈ ತರಬೇತಿ ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಪಲ್ಲವಿ ಹೆಚ್ಎಂ, ಸಹ ಪ್ರಾಧ್ಯಾಪಕರು, ಬೀಜ ತಂತ್ರಜ್ಞಾನ ವಿಭಾಗ, ತೋಟಗಾರಿಕಾ ವಿಶ್ವವಿದ್ಯಾಲಯ ಇವರು ಮಾಡಿದರು. ಡಾಕ್ಟರ್ ಬಾಪುರಾಯಗೌಡ ಪಾಟೀಲ್, ಸಹ ಪ್ರಾಧ್ಯಾಪಕರು, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬೀಜ ಘಟಕ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ಇದೇ ತಿಂಗಳ 6ರಂದು ಅರಿಶಿಣ ಹಾಗೂ ಒಣಮೆಣಸಿನಕಾಯಿ ಬೆಳೆಗಳ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ಮಾರುಕಟ್ಟೆ ಅವಕಾಶಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ರೈತರ ತರಬೇತಿ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮಹಾಂತೇಶ್ ಕೋತಿನ್, ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ರಾಜಶೇಖರ್ ಜತ್ತೂರ್ ಹಾಗೂ ಸಂಗಡಿಗರಿಂದ ತತ್ವ ಪದ. ಸುಳ್ಳೋ ಎಲ್ಲ ಸುಳ್ಳೋ ಈ ಜಗವು ಎಲ್ಲ ಸುಳ್ಳೋ, ಸುಳ್ಳೋ ಎಲ್ಲ ಸುಳ್ಳೋ, ಸುಳ್ಳು ಯಾವದಂತೇಳಲಿ ನಾ ಕರೆ ಯಾವದಂತೇಳಲಿ ನಾ, ಸುಳ್ಳು ಯಾವದಂತೇಳಲಿ ನಾ ಕರೆ ಯಾವದಂತೇಳಲಿ ನಾ, ಸುಳ್ಳು ಕಾರ್ಯ ಎರಡರ ನಡುವೆ, ಸುಳ್ಳು ಕಾರ್ಯ ಎರಡರ ನಡುವೆ ಅಲ್ಲ ಯಾವದಂತೇಳಲಿ ನಾ, ಸುಳ್ಳೋ ಎಲ್ಲ ಸುಳ್ಳು ಈ ಜಗವು ಎಲ್ಲ ಸುಳ್ಳು ಸುಳ್ಳೋ ಎಲ್ಲ ಸುಳ್ಳು ಗುರುವು ಯಾವದಂತೇಳಲಿನ ಶಿಷ್ಯ ಯಾವದಂತೇಳಲಿನ ಗುರುವು ಯಾವದಂತೇಳಲಿನ ಶಿಷ್ಯ ಯಾವದಂತೇಳಲಿನ ಗುರುವು ಶಿಷ್ಯ ಇಬ್ಬರ ನಡುವೆ ಗುರುವು ಶಿಷ್ಯ ಇಬ್ಬರ ನಡುವೆ ಅರವು ಯಾವದಂತೇಳಲಿನ ಸುಳ್ಳೋ ಎಲ್ಲ ಸುಳ್ಳೋ ಈ ಜಗವು ಎಲ್ಲ ಸುಳ್ಳೋ ಸುಳ್ಳೋ ಎಲ್ಲ ಸುಳ್ಳೋ ತಂದೆ ಯಾವದಂತೇಳಲಿನ ತಾಯಿ ಯಾವದಂತೇಳಲಿನ ತಂದೆ ಯಾವದಂತೇಳಲಿನ ತಾಯಿ ಯಾವದಂತೇಳಲಿನ ತಂದೆ ತಾಯಿ ಇಬ್ಬರ ನಡುವೆ ತಂದೆ ತಾಯಿ ಇಬ್ಬರ ನಡುವೆ ಬಂದು ಯಾವದಂತೇಳಲಿನ ಸುಳ್ಳೋ ಎಲ್ಲ